ಉದ್ಯೋಗ ಹಾಗೂ ಆದಾಯ ಸಮೇತ ರೈತರಿಗೆ ಆಗುತ್ತಂತ ಹೇಳ್ಬಿಟ್ಟು ಇವುಕು ಸಮೇತ ಕೆಲವು ಯೋಜನೆಗಳನ್ನು ಸಹ ಮಾಡಿದ್ರಿಂದ ಒಟ್ಟಾರೆಯಾಗಿ ಈ ಬಜೆಟ್ ಕೃಷಿಗೆ ಅನುಕೂಲವಾಗಿದೆ ಅಂತ ನನ್ನ ಒಂದು ಒಟ್ಟಾರೆ ಅಭಿಪ್ರಾಯ. ಇದುವರೆಗೂ ಕೇಂದ್ರ ಮುಂಗಡ ಪತ್ರ 2022 ಕೃಷಿ ಅಭಿವೃದ್ಧಿಗೆ ಪೂರಕವಾದಂತಹ ಅಂಶಗಳ ಕುರಿತು ತಜ್ಞರ ಅಭಿಪ್ರಾಯಗಳನ್ನು ಕೇಳಿದಿರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಮಣ್ಣು ಪರೀಕ್ಷೆಯ ಮಹತ್ವ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಮಣ್ಣು ಪರೀಕ್ಷಾ ಸೌಲಭ್ಯಗಳ ಕುರಿತು ಕೃಷಿ ಅಧಿಕಾರಿಗಳಾದ ರೆಹಮಾನ್ ಸಾಬ್ ಜಾಲಿಹಾಳ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಮತ್ತು ಕೃಷಿ ಇಲಾಖೆಯಲ್ಲಿ ಮಣ್ಣು ಪರೀಕ್ಷೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಜೊತೆಗೆ ಜಿಲ್ಲೆಯಲ್ಲಿ ಒಟ್ಟಾರೆ ಮಣ್ಣು ಪರೀಕ್ಷೆಯ ಪ್ರಯೋಗಾಲಯ ಎಲ್ಲೆಲ್ಲಿದ್ದಾವೆ, ಮಣ್ಣು ಪರೀಕ್ಷೆಯನ್ನು ಮಾಡಿಸೋದ್ರಿಂದ ರೈತರಿಗೆ ಯಾವ ರೀತಿ ಲಾಭ ಆಗುತ್ತಾ, ಮಣ್ಣಿನ ಮಾದರಿಗಳನ್ನು ಹೇಗೆ ತೆಗಿಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಮಣ್ಣು ಪರೀಕ್ಷಾ ಪ್ರಯೋಗಾಲಯದ ಮುಖ್ಯಸ್ಥರಾದಂಥ ರೆಹಮಾನ್ ಜಾಲಿಹಾಳ್ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ನಮಸ್ಕಾರ ರೆಹಮಾನ್ ಜಾಲಿಹಾಳ್ ಅವರು. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಮಣ್ಣು ಪರೀಕ್ಷೆಯ ಮಾತು ಹೇಳಿ, ಯಾಕೆ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕಂತ? ಸರ್, ಈಗ ಮಣ್ಣು ಪರೀಕ್ಷೆ ಮಾಡಿಸೋದು ಮೇನ್ ಉದ್ದೇಶ ಏನಂದ್ರೆ ಸರ್, ನಮ್ದೇ ಹೆಲ್ತ್ ಹೇಳ್ತೇನೆ ಸರ್. ಈಗ ನಾವೇನಾದ್ರು ರೋಗ ರುಜಿನೆ ಬಂತಂದ್ರೆ ಫಸ್ಟ್ ಏನ್ ಮಾಡ್ತೇವೆ, ಹೋಗಿ ಬ್ಲಡ್ ಶುಗರ್ ಬಿಪಿ ಟೆಸ್ಟ್ ಮಾಡ್ತೇವೆ. ಅದೇ ತರನಾಗಿ ನಾವು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನ ಟೆಸ್ಟ್ ಮಾಡಿಸ್ಬೇಕು. ಯಾವ ಪೋಷಕಾಂಶ ಇದೆಯಾ ಇಲ್ಲ, ಎಷ್ಟಿದೆ, ಕಡಿಮೆ ಇದೆಯಾ, ಏನು ಹೆಚ್ಚಿಗೆ ಇದೆಯಾ, ಟೆಸ್ಟ್ ಮಾಡಿದಾಗ ಮಣ್ಣಿನಲ್ಲಿರೋ ಪೋಷಕಾಂಶ ಆಧಾರದ ಮೇಲೆ ನಾವು ರಾಸಾಯನಿಕ ಗೊಬ್ಬರ ಹಾಗೂ ಸಾವಯವ ಗೊಬ್ಬರ ಸಹ ಬಳಸಬಹುದು. ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಮಣ್ಣು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ, ಮಣ್ಣಿನಲ್ಲಿ ಫಲವತ್ತಾಗಿದೆಯೋ ಅಥವಾ ಫಲವತ್ತತೆ ಇಲ್ಲ ಮಣ್ಣಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ರೈತರು ಮಣ್ಣು ಪರೀಕ್ಷೆ ಮಾಡಿಸೋಕ್ಕಿಂತ ಮುಂಚೆ ಹೇಗೆ ಮಣ್ಣು ಮಾದರಿಗಳನ್ನು ತೆಗಿಬೇಕಾಗತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗಿಬಾರ್ದು, ಯಾವ ಸಂದರ್ಭದಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗಿಬೇಕಂತ ಹೇಳಿ ಸ್ವಲ್ಪ ಹೇಳಿ ಸರ್. ಮಣ್ಣಿನ ಮಾದರಿ ತೆಗಿಬೇಕಾದ್ರೆ ಫಸ್ಟು ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಾದರಿ ತೆಗೆದ್ರೆ ಉತ್ತಮ ಸರ್. ಅಂದ್ರೆ ಭೂಮಿಯಲ್ಲಿ ಬೆಳೆಗಳು ಕಟಾವಾಗಿರಬೇಕು, ಯಾವುದೇ ಕೃಷಿ ತ್ಯಾಜ್ಯಗಳು ಇರಬಾರ್ದು. ಅಂತ ಸಮಯದಲ್ಲಿ ನಾವು ಮಣ್ಣು ಮಾದರಿ ಮಾಡಿದಾಗ ಅದರದ್ದು ಏನ್ ನಾವು ಫಲಿತಾಂಶ ತೆಗಿತೀವಲ್ಲ ಕಾರ್ಡ್ ಟೆಸ್ಟ್ ಮಾಡಿದಾಗ, ಅದರದ್ದು ನಾವು ಹೆಚ್ಚಿಗೆ ಪ್ರಮಾಣದ 100% ಅಂತ ಗೊತ್ತಾಗುತ್ತೆ. ಈಗ ನಾವು ಬೆಳೆ ಬೆಳೆದಲ್ಲಿ ಮಳೆಗಾಲ ಟೈಮಲ್ಲಿ ಮುಂಗಾರು ಹಂತದಲ್ಲಿ ಬೆಳೆ ಇದ್ದಾಗ ನಾವು ತೆಗೆದ್ರೆ ಅದ್ರ ಫಲಿತಾಂಶ ಸ್ವಲ್ಪ ಕಡಿಮೆ ಬರಬಹುದು ಅಂತ ಅನಿಸುತ್ತೆ. ಮಣ್ಣು ಮಾದರಿ ತೆಗೆಯುವಲ್ಲಿ ನಾವು ಏರುಪೇರು ಆದಾಗ ಮಣ್ಣಿನ ಅಕ್ಯುರೇಟ್ ಆಗಿ ನಾವು ಮಣ್ಣಿನ ಫಲಿತಾಂಶವನ್ನು ಕಂಡುಹಿಡಿಯಕ್ಕೆ ತೊಂದರೆ ಆಗುತ್ತೆ. ಅಂದ್ರೆ ಕ್ಷೇತ್ರ ಬೆಳೆಗಳನ್ನು ಬೆಳೆಯುವಂತವರು ಬೆಳೆಗಳ ಕಟಾವಾದಲ್ಲಿ ವಿಶೇಷವಾಗಿ ಬೇಸಿಗೆ ಮಣ್ಣಿನ ಮಾದರಿಯನ್ನು ತೆಗೆದು ಒಳ್ಳೇದು. ಇನ್ನ ರೈತರು ರೇಷ್ಮೆಯನ್ನ ಬೆಳೀತಾ ಇರ್ತಾರೆ, ತೋಟಗಾರಿಕೆ ಬೆಳೆಗಳಿರ್ತವೆ, ಅಂತವರು ಯಾವಾಗ ಮಣ್ಣಿನ ಮಾದರಿಗಳನ್ನು ತಗೋದು ಒಳ್ಳೇದಂತ? ನಾಟಿ ಮಾಡೋ ಪೂರ್ವ ಹಂತದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಬೇಕು. ಒಂದು 3-4 ವರ್ಷ ಆದ್ಮೇಲೆ ಮತ್ತೊಮ್ಮೆ ಅದು ಬೆಳೆ ಪಕ್ಕದಲ್ಲಿ ನಾವು ಅದು ಏನು ಬೆಳೆದ ಬೇರಿನ ಆಳ ಎಷ್ಟಿರುತ್ತೆ ಅಷ್ಟು ಆಳದಲ್ಲಿ ಒಂದು ಗುಣಿ ತೆಗೆದು ಆ ಮಣ್ಣನ್ನು ಸ್ಕ್ರ್ಯಾಪ್ ಮಾಡಿ ಆ ವಿಧಾನದಲ್ಲಿ ಮಣ್ಣು ಮಾದರಿ ಪರೀಕ್ಷೆ ಮಾಡಿಸ್ ಅಂದ್ರೆ ಅಂತಲ್ಲಿ ಅವರೆಲ್ಲ ಈ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿರಬಾರ್ದು. ಹಾಕಿರಬಾರ್ದು, ಮುಂಚಿತವಾಗಿ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿರಬಾರ್ದು. ಹಾಕೋದಕ್ಕಿಂತ ಮೊದಲೇ ನಾವು ಪರೀಕ್ಷೆ ಮಾಡಿಸ್ ಪರೀಕ್ಷೆ ಅಂದ್ರೆ ಮಾದರಿಗಳನ್ನು ತೆಗಿಬೇಕು. ತೆಗಿಬೇಕು. ಈಗ ರೈತ ಬಾಂಧವರು ಈಗ ವಿಶೇಷವಾಗಿ ಬೇಸಿಗೆ ಅಂಗಣದಲ್ಲಿ ಎಲ್ಲಾ ಬೆಳೆಗಳು ಕಟಾವಾಗ್ತವೆ, ಆ ಸಂದರ್ಭದಲ್ಲಿ 1-10 ಎಕರೆ ಹೊಲ ಇತ್ತಂದ್ರೆ ರೈತ ಹೇಗೆ ಮಣ್ಣಿನ ಮಾದರಿ ತೆಗಿಬೇಕಾಗತ್ತಲ್ಲೇ, ಮತ್ತೆ ಎಲ್ಲೆಲ್ಲಿ ತೆಗಿಬೇಕು, ಎಲ್ಲೆಲ್ಲಿ ತೆಗಿಬಾರ್ದು ಮಣ್ಣಿನ ಮಾದರಿಗಳನ್ನು ಸ್ವಲ್ಪ ಹೇಳಿ ಸರ್. ರೈತರಿಗೆ ಮುಂಚಿತವಾಗಿ ಏನು ಗೊತ್ತಿರುತ್ತಂದ್ರೆ, ಅವ್ನು 10 ಎಕರೆ ಹೊಲ ಬೆಳೀತಾ ಇದ್ದಾನೆ ಅಂದ್ರೆ ಅವ್ನು ಗೊತ್ತಿರುತ್ತೆ, ನಾನು ಈ ಪ್ರದೇಶದಲ್ಲಿ ನಾನು ನಿನ್ನೆ ಬೆಳೆ ಬೆಳೀತಾ ಇದ್ದೀನಿ, ಈ ಬೆಳೆಯಲ್ಲಿ ನನ್ನ ಉತ್ಪಾದನೆ ಇಷ್ಟು ಬಂತು. ಅವಂಗ ಓವರ್ಆಲ್ ತನ್ನ ಹೊಲದಾಗ ನಿಂತು ನೋಡಿದ್ರೆ ಗೊತ್ತಾಗುತ್ತೆ ಯಾ ಕಡೆ ಚಲೋ ಐತಿ, ಯಾಕಡೆ ಚೆನ್ನಾಗಿ ಸುಮಾರು ಐತಿ ಅವ್ನು ಹೇಳ್ತಿರ್ತಾನೆ. ಅವನ್ ಗೊತ್ತಿರುತ್ತೆ ಸುಮಾರಿದ್ದ ಪ್ರದೇಶದನ್ನ ಅವ ಒಂದು ಪೇಪರ್ ನಲ್ಲಿ ಇಲ್ಲ ತನಗ್ ಗೊತ್ತಿರುತ್ತೆ ಆ ಪ್ರದೇಶದ ಸಪರೇಟ್ ಮಣ್ಣು ತೆಗಿಬೇಕು. ಈಗೇನು ಚಲೋ ಮಣ್ಣು ಮತ್ತೆ ಸುಮಾರಿದ್ದ ಮಣ್ಣಿನ ಎರಡು ಮಿಕ್ಸ್ ಮಾಡಿದ್ರೆ ಫಲಿತಾಂಶ ಎರಡು ಮಿಕ್ಸ್ ಆದ್ರೆ ಸರಿ ಗೊತ್ತಾಗಲ್ಲ. ರೈತನಿಗೆ ಗೊತ್ತಿರುತ್ತೆ ನನಗೆ ಈ ಈ ಜಗದಲ್ಲಿ ಎತ್ತರ ಪ್ರದೇಶ ಇಲ್ಲ ತಗ್ಗು ಪ್ರದೇಶದಲ್ಲಿ ನನಗೆ ಯಾವ ಬೆಳೆನೂ ಸರಿ ಬೀಳ್ತಾ ಇಲ್ಲ, ಅಲ್ಲಿ ಏನೋ ಬೆಳೆದ್ರು ರೋಗ ರುಜಿನ ಬರ್ತಾ ಇದೆ, ನಾವು ಯಾವ ಗೊಬ್ಬರ ಹಾಕಿದ್ರು ಸರಿಯಾಗಿ ಇಕ್ತಾ ಇಲ್ಲ, ಅದು ಏನು ಕಂಡು ಹಿಡಿಬೇಕಂದ್ರೆ ಆ ಪ್ರದೇಶ ನಾವು ಸಪರೇಟ್ ಆಗಿ ಅದರದೇ ಒಂದು ಮನು ಮಾದರಿ ತೆಗಿಬೇಕು. ಅಂದ್ರೆ ಭಾಗ ಮಾಡ್ಕೊಂಡು ಹೊಲದಲ್ಲೇ ಹೊಲದಲ್ಲೇ ತನಗೆ ಗೊತ್ತಿರುತ್ತೆ ಸುಮಾರು ಭೂಮಿ ಚಲೋ ಭೂಮಿ ಅಂತೇಳಿ ಎರಡು ಭಾಗ ಮಾಡ್ಕೊಂಡು ಬೇರೆ ಬೇರೆಯಾಗಿ ತೆಗಿಬೇಕಂತ. ಸುಮಾರು ಭೂಮಿ ಚಲೋ ಭೂಮಿ ಅಂತಲ್ಲ ಸರ್, ಅದು ಫಲಿತಾಂಶದ ಮೇಲೆ ಆ ಬೆಳೆಯಲ್ಲಿ ಹೆಚ್ಚಿಗೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ಡಿಮಾರ್ಕೇಶನ್ ಮಾಡಬೇಕು. ಅಂದ್ರೆ ಈಗ ಹೊಲದಲ್ಲೆಲ್ಲ ಗಿಡಗಳಿರ್ತವೆ, ಬೇರೆ ಬೇರೆ ಒಂದು ಪ್ರದೇಶಗಳಿರ್ತವೆ, ಮಣ್ಣಿನ ಮಾದರಿಗಳನ್ನ ಹೇಗೆ ಸೆಂಟರ್ನಲ್ಲಿ ತಗೋಬೇಕಂತಿರುತ್ತೆ, ಅವು ಹೇಗೆ ರ್ಯಾಂಡಮ್ ಆಗಿ ಮಣ್ಣಿನ ಮಾದರಿ ತೆಗಿಬೇಕಂದ್ರೆ ಈಗ ನೋಡಿ ಹೆಂಗ್ ಪ್ರದೇಶ ಆಯ್ಕೆ ಮಾಡಿದಾನೆ, ಯಾ ಸುಮ ಒಳ್ಳೆ ಪ್ರದೇಶ ಉತ್ಪಾದನೆ ಕಡಿಮೆ ಅಂತ ಪ್ರದೇಶ ಡಿಮಾರ್ಕ್ ಮಾಡ್ತಾನೆ. ಆಯ್ಕೆ ಮಾಡಿದ ಮೇಲೆ ನೀವು ಹೋದ ವರ್ಷ ಏನು ರಾಶಿ ಮಾಡಿರ್ತಿರಲ್ಲ ಆ ಪ್ರದೇಶದಲ್ಲಿ ತಗೋಬಾರ್ದು. ರಾಶಿ ಮಾಡಿದ ಪ್ರದೇಶದಲ್ಲಿ ಅಂದ್ರೆ ಅಲ್ಲಿ ಏನು ಅಂದ್ರೆ ಅಲ್ಲಿ ಏನಿದೆ ಕೃಷಿ ತ್ಯಾಜ್ಯ ಜಾಸ್ತಿ ಇರೋದ್ರಿಂದ ಕೊಳತು ಜಾಸ್ತಿ ಆಗಿ ಅಲ್ಲಿ ಒಂದ್ ಸ್ವಲ್ಪ ಫಲವತ್ತೆ ಜಾಸ್ತಿ ತೋರಿಸುತ್ತೆ ಅಂತ ಆ ಪ್ರದೇಶನ ಬಿಡಬೇಕು. ಒಳ್ಳೆ ಗಿಡ ನೆರಳು ಬಿಡಬೇಕು, ಬದು ಹತ್ರ ಈ ನೀರ್ ಬರ್ತಾ ಇರ್ತಿಲ್ಲ ಕಾಲುವೆ ಮುಖಾಂತರ ಹತ್ರ ಅದ ಬದು ಹತ್ರ ಅಂತ ಪ್ರದೇಶನ ಬಿಡಬೇಕಾಗತ್ತೆ. ಅದನ್ನು ಬಿಟ್ಟು ನೀವು ಯಾವುದೇ ಪ್ರದೇಶದಲ್ಲಿ ಜಿಗ್ಜಾಗ್ ಅಂದ್ರೆ ಇದೇ ಜಗದಲ್ಲಿ ಅಂತಿಲ್ಲ ರ್ಯಾಂಡಮ್ ಆಗಿ ಎಕ್ಸ್ ಆಕಾರದಲ್ಲಿ ಇಲ್ಲ ಜೆಡ್ ಆಕಾರದಲ್ಲಿ ಮಾಡಿ ನೀವು ಪ್ರದೇಶ ಸ್ಥಳವನ್ನು ಆಯ್ಕೆ ಮಾಡಿ ವಿ ಆಕಾರದಲ್ಲಿ ಸಲಿಕೆಯಲ್ಲಿ ಒಂದು ಸ್ಕೂಪ್ ಮಾಡ್ಬೇಕಂದ್ರೆ ತೆಗಿಬೇಕು. ತೆಗೆದು ನೀವು ಯಾವ ಬೆಳೆ ಬೆಳಿತೀರಿ, ಹತ್ತಿ ಬೆಳೆ ಬೆಳೀತಾ ಇದ್ರೆ ಸ್ವಲ್ಪ ಆಳು ಜಾಸ್ತಿ ತೆಗಿಬೇಕು. ಸಾಮಾನ್ಯವಾಗಿ ಏಕದಳ ಮತ್ತು ದ್ವಿದಳ ಧಾನ್ಯ ಬೆಳಿತಾರೆ, ಬೇರೆ ಆಳವಾಗಿ ಒಂದು ಒಂದು ಅಡಿಯಷ್ಟು ತೆಗೆದು ವಿ ಆಕಾರದಲ್ಲಿ ಒಂದು ಕುರ್ಪೆಯಿಂದ ಅದನ್ನ ಮಣ್ಣು ಮೇಲಿಂದ ಕೆಳಗಿನ ಮಟ್ಟ ಸ್ಕೂಪ್ ಮಾಡ್ಬೇಕು, ತಕ್ಕೋಬೇಕು. ಅದನ್ನ ತೆಗೆದು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಗೊಂಡ್ಬಂದು ಒಂದು ಮತ್ತೆ ಏನ್ ಮಾಡ್ತಾರೆ ರೈತರು ತಮ್ಮಲ್ಲಿ ಏನಿರ್ತದೆ ಗೊಬ್ಬರ ಚೀಲ ಇರ್ತೈತಿ, ಹೋದ ವರ್ಷ ಅದ್ರ ತರಬಾರ್ದು, ರಾಸಾಯನಿಕ ಗೊಬ್ಬರ ಚೀಲ ಖಾಲಿ ಬ್ಯಾಗ್ ಇರ್ತಾವ ಅದನ್ನೇ ತಗೊಂಡ್ಬಂದ್ಬಿಡ್ತಾರೆ, ಅದ್ರ ತರಬಾರ್ದು. ಯಾಕಂದ್ರೆ ಅದರಲ್ಲಿ ರಾಸಾಯನಿಕ ಗೊಬ್ಬರದ ಪ್ರಮಾಣ ಇದ್ದಲ್ಲಿ ಏನಾರ ಸ್ವಲ್ಪ ಇತ್ತಂದ್ರೆ ಮಣ್ಣಿನ ಫಲವತ್ತಾಶೆಯನ್ನು ಕಂಡು ಬರುತ್ತೆ. ಅಂತ ಬಿಡಬೇಕು ಒಂದು ಬುಟ್ಟಿ ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಮಣ್ಣನ್ನು ತಗೊಂಡ್ಬಂದು ಮನೆ ಅಂಗಳದಲ್ಲಿ ಇಲ್ಲ ಅಂಗಳದಲ್ಲೇ ಮಣ್ಣಿಂದ ಅಂಗಳ ಅಲ್ಲ ಮತ್ತೆ ಕಲ್ಲಿಂದು ಕಲ್ಲಿಂದು ಅಂತ ಪ್ರದೇಶದಲ್ಲಿ ಎಲ್ಲ ಅದನ್ನು ಹಾಕಿ ಕಸ ಕಡ್ಡಿಗಳನ್ನ ಆಯ್ಕೆ ಮಾಡಬೇಕು, ಕಲ್ಲನ್ನು ತೆಗಿಬೇಕು, ತೆಗೆದು ಅದರಲ್ಲಿ ರೌಂಡ್ ಮಾಡಿಕೊಂಡು ನಾಲ್ಕು ಭಾಗಾಕಾರ ಮಾಡಿ ವಿರುದ್ಧ ದಿಕ್ಕಿನಲ್ಲಿ ಆಯ್ಕೆ ಮಾಡ್ಕೋಬೇಕು ಮತ್ತು ಇವೊಂದು ಅರ್ಧ ವಿರುದ್ಧ ದಿಕ್ಕಿನಲ್ಲಿ ಇರುವಂಥ ಮಣ್ಣಿನ ಮಾದರಿಯನ್ನು ತೆಗಿಬೇಕು. ಅದೇ ತರನಾಗಿ ಕ್ವಾರ್ಟರ್ಲಿ ಮೆಥಡ್ ಮಾಡ್ತಾ ಮಾಡ್ತಾ ಹೋಗಿ ನಮಗೆ ಒಂದು ಅರ್ಧ ಕೆ ಜಿಯಿಂದ ಒಂದು ಪಾವು ಕೆ ಜಿವರೆಗೆ ಏನು ಮಣ್ಣಿನ ಮಾದರಿಯನ್ನು ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಸಲ್ಲಿಸಬೇಕಾಗಿ. ಅಂದ್ರೆ ಈಗ ರೈತರ ಬಹಳಷ್ಟು ಹೊಲ ಒಂದು 4 ಎಕರೆ ಇದ್ದಾಗ ಎಷ್ಟು ಅಲ್ಲಿ ಬೇರೆ ಬೇರೆ ಕಡೆಯಿಂದ ತೆಗೆದು ಮಿಕ್ಸ್ ಮಾಡ್ಬೇಕಂತೀರಾ ಅಥವಾ ಒಂದೆರಡು ಕಡೆ ಅಷ್ಟೇ ಸಾಕಂತೀರಾ, ಹೇಗೆ ಒಂದು ಪ್ರದೇಶದಲ್ಲಿ ಒಂದು 4 ಎಕರೆ ಭೂಮಿಯಲ್ಲಿ? ಅದು 4 ಎಕರೆ ಹೇಳಿದಲ್ಲ ಒಂದೇದು ಅವ್ನು ಫಲವತ್ತತೆ ಬೇಸಲ ನಾವು ಏನು 4 ಎಕರೆ ಒಂದೇ ತರನಾಗಿತ್ತಂದ್ರೆ ಜಿಗ್ಜಾಗ್ ಮೆಥಡ್ ಅಲ್ಲಿ ಒಂದು ಸ್ಯಾಂಪಲ್ ತಂದ್ರೆ ಇಡುತ್ತೆ. ಅದೇ 4 ಎಕರೆ ಪ್ರದೇಶದಲ್ಲಿ ಅವನು ಬೆಳೆ ಉತ್ಪಾದನೆ ವ್ಯತ್ಯಾಸ ಕಂಡು ಬಂದಲ್ಲಿ ಸಪರೇಟ್ ಸಪರೇಟ್ ಆಗಿ ಸಪರೇಟ್ ಆಗಿ ಮಾದರಿ ತೆಗಿಬೇಕು. ಇನ್ನ ರೈತರು ಮಣ್ಣಿನ ಮಾದರಿಗಳನ್ನ ತೆಗೆದು ಅದನ್ನ ಚೆನ್ನಾಗಿ ಒಣಗಿಸಿ ಪುಡಿ ಪುಡಿ ಮಾಡಿ ಜರಡಿ ಹಿಡಿದು ತಿಮಗೆಲ್ಲ ತಂದು ಕೊಡುವಾಗ ಹೇಗೆ ಅದ್ರ ಜೊತೆ ಏನೇನು ಮಾಹಿತಿಯನ್ನು ಒದಗಿಸ್ಬೇಕು? ಅದ್ರ ಜೊತೆಗೆ ಮುಖ್ಯವಾಗಿ ಏನು ಸರ್ ಅಂದ್ರೆ ಹಿಂದಿನ ಬೆಳೆ ಏನು ಬೆಳೆದಿದ್ರು ಮುಂದೆ ಏನು ಬೆಳಿಬೇಕಂತ ಅವ್ರದ್ದು ಇಚ್ಛಾಶಕ್ತಿ ಇದೆ ಆ ಬೆಳೆ ಮೇಲೆ ಒಳ್ಳೆ ಅದನ್ನು ಅದರದೊಂದು ಸ್ವಲ್ಪ ಇಷ್ಟೇ ಆಗಬೇಕು. ಈ ಬೆಳೆಯಲ್ಲಿ ನಾನು ಈ ತರನ ಕಂಡು ಬರ್ತಾ ಇದೆ ಅಂತ ಒಂದು ಒಂದಿಷ್ಟು ಅದರದ್ದು ರಿಮಾರ್ಕ್ ಹಾಕಿ ಬರಿಬೇಕು. ಸರ್ವೆ ನಂಬರು, ರೈತರ ಹೆಸರು, ಆಧಾರ್ ನಂಬರು ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಷ್ಟನ್ನ ಅದ್ರ ಜೊತೆಗೆ ಇಟ್ಟು ಕಳಿಸ್ಬೇಕು. ಸಾಮಾನ್ಯವಾಗಿ ರೈತ ಬಾಂಧವರು ಹೇಗೆ ಮಣ್ಣಿನ ಮಾದರಿಗಳನ್ನ ರೈತ ಸಂಪರ್ಕ ಕೇಂದ್ರದಿಂದ ನಿಮ್ಮ ಒಂದು ಜಿಲ್ಲಾ ಮಟ್ಟದ ಪ್ರಯೋಗಾಲಯಕ್ಕೆ ಬರ್ತಾವ? ಹೇಗೆ ಹಳ್ಳಿಯಲ್ಲಿ ಇದ್ದಂತವರು ರೈತ ಸಂಪರ್ಕ ಕೇಂದ್ರ ಕೊಡ್ಬೇಕು ಅಥವಾ ನೇರವಾಗಿ ನಿಮಗೆ ತಂದು ಕೊಡಬಹುದು? ನಮಗೂ ನೇರವಾಗಿ ತಂದು ಕೊಡಬಹುದು, ಅದು ದೂರ ಇದ್ದೇ ಅದಕ್ಕೆ ಅವರಿಗೆ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಉದ್ದೇಶದಿಂದ ನಾವೇನ್ ಮಾಡ್ತಿದ್ದೇವೆ ಇಲಾಖೆಯಿಂದ ನೀವು ಸಂಬಂಧಿಸಿದ ರೈತ ಸಂಪರ್ಕ ಕೇಂದ್ರಕ್ಕೆ ಅಲ್ಲಿ ಭೇಟಿಯಾಗಿ ಮಣ್ಣು ಮಾದರಿ ಹೇಗೆ ತೆಗಿಬಹುದು ಅಂತ ಮತ್ತೊಮ್ಮೆ ಅವರನ್ನು ತಾಂತ್ರಿಕ ಮಾಹಿತಿ ತಗೊಂಡು ನೀವು ಮಣ್ಣು ಮಾದರಿಯನ್ನು ತೆಗೆದು ಅಲ್ಲಿ ಸಲ್ಲಿಸಬಹುದು, ಇಲ್ಲಾದ್ರೆ ನೀವು ಕೇಂದ್ರ ಕಚೇರಿಗೆ ಆದರೂ ನೀವು ತಂದು ಕೊಡಬಹುದು. ಹೇಗೆ ಕೃಷಿ ಇಲಾಖೆ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ಪ್ರಯೋಗಗಳಾದವು ಕೃಷಿ ಇಲಾಖೆ ವತಿಯಿಂದ? ಕೃಷಿ ಇಲಾಖೆಯಲ್ಲಿ ನಮ್ದು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿನೂ ಒಂದಿದೆ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಣ್ಣು ಮಾದರಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಇಲಾಖೆಯಲ್ಲಿ ಒಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಒಂದು ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ತಾವು ಪ್ರಯೋಗಾಲಯದಲ್ಲಿ ಏನೇನು ಪರೀಕ್ಷೆಯನ್ನು ಮಾಡಿದ್ರೆ ರೈತರು ಮಣ್ಣು ತಂದು ಕೊಟ್ಟರೆ ಏನೇನು ಪರೀಕ್ಷೆಗಳ ಫಲಿತಾಂಶಗಳನ್ನು ಕೊಡ್ತೀರಿ ಅವರಿಗೆ? ಮಣ್ಣಿನಲ್ಲಿ ನಾವು ಏನು ಮಣ್ಣು ಮಾದರಿ ತಂದು ಕೊಟ್ಟಾಗ ಕೇಂದ್ರ ಸರ್ಕಾರದ ಒಂದು ಆದೇಶದಂತೆ 12 ಮಣ್ಣು ಮಾದರಿಗಳನ್ನು ಫಲಿತಾಂಶ ಕಂಡುಹಿಡಿತೀವಿ. 12 ಫಲಿತಾಂಶ ಪಿ ಎಚ್ ಇ ಸಿ ಆರ್ಗ್ಯಾನಿಕ್ ಕಾರ್ಬನ್, ಎನ್ ಪಿ ಕೆ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತು ಮೈಕ್ರೋನ್ಯೂಟ್ರಿಯಂಟ್ಸ್ಗಳು, ಎಂಎನ್, ಐರನ್, ಜಿಂಕ್, ಕಬ್ಬಿನ ಕಂಡುಹಿಡಿತೇವೆ. ಎಷ್ಟು ದಿನದಲ್ಲಿ ರೈತರಿಗೆ ಒಂದು ಮಾಹಿತಿ ಸಿಗುತ್ತದೆ, ಫಲಿತಾಂಶದ ಮಾಹಿತಿ, ಮಣ್ಣು ಪರೀಕ್ಷೆ ಫಲಿತಾಂಶ? ನಮ್ಮ ಕಚೇರಿಗೆ ಪ್ರಯೋಗಾಲಯಕ್ಕೆ ಮಣ್ಣು ಮಾದರಿ ಸಲ್ಲಿಸಿದ ತಕ್ಷಣ ಒಂದು 8-10 ದಿನದಲ್ಲಿ ನಮ್ಮ ಮಣ್ಣು ಮಾದರಿ ಪರೀಕ್ಷೆ ಮಾಡಿ ಕೊಡ್ತೇವೆ. ಮಣ್ಣು ಪರೀಕ್ಷೆ ಜೊತೆ ರೈತರಿಗೆ ಏನಾದರೂ ಸಲಹೆ ಸೂಚನೆಗಳು, ಏನು ಇದೆ ಮಣ್ಣಲ್ಲಿ ಅಂತಕ್ಕಂಥದ್ದು, ಅವ್ರಿಗೆ ಏನಾದ್ರು ಗೈಡ್ಲೈನ್ಸ್ ಅನ್ನ ಅಥವಾ ಆ ಫಲಿತಾಂಶ ಕೊಟ್ಟಾಗ ರೈತರಿಗೆ ಗೊತ್ತಾಗೋದಿಲ್ಲ, ಏನೇನು ಹಚ್ಚಿಕೊಟ್ಟಿರ್ತೀರಿ, ಅದು ಹೇಗೆ ನೀವು ವಿವರಣೆ ಮಾಡಿ ಹೇಳ್ತೀರಾ ಅವರಿಗೆಲ್ಲ? ಸರ್, ಅದರಲ್ಲಿ ಏನಿದೆ ಅಂದ್ರೆ ಈಗ ನಾವು ಹೇಳಿದ ಅದೇ ತರನಾಗಿ ಮುಂದೆ ನೀವು ಯಾವ ಬೆಳೆ ಬೆಳಿಬೇಕು ಅಂತ ಏನು ಕೇಳಿದೆವಲ್ಲ, ಈಗ ರೈತರು ಸಾಮಾನ್ಯವಾಗಿ ನಾನು ತೋಟಗಾರಿಕೆ ಬೆಳೆ ಬೆಳಿಬಹುದು, ಕೃಷಿ ಬೆಳೆಗಳನ್ನು ಬೆಳಿಬಹುದು. ರೈತರನ್ನು ಯಾವ ಬೆಳೆ ಬೆಳಿತಾನೆ ಅಂತ ಹೇಳಿದ ತಕ್ಷಣ ನಾವು ಏನು ಮಣ್ಣು ಮಾದರಿ ಪರೀಕ್ಷೆ ಆದ ತಕ್ಷಣ ಒಂದು ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಇದೆ, ಮಣ್ಣು ಆರೋಗ್ಯ ಚೀಟಿ ಅಂತೇಳಿ, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ವೆಬ್ಸೈಟ್ ಅಲ್ಲಿ ಇದೆ. ಆ ವೆಬ್ಸೈಟ್ ಅಲ್ಲಿ ನಾವೇನ್ ಮಾಡ್ತಿದ್ದೇವೆ, ರೈತರನ್ನ ಆಧಾರ್ ಕಾರ್ಡ್, ಕಾಂಟ್ಯಾಕ್ಟ್ ನಂಬರ್, ಡಿಟೇಲ್ ಎಲ್ಲ ಹಾಕಿ ಅದರಲ್ಲಿ ಅವನು ಯಾವ ಬೆಳೆ ಬೆಳಿತಾ ಇದ್ದಾನೆ, ಸಾಮಾನ್ಯ ತೊಗರಿ, ಹತ್ತಿ, ಜೋಳ, 6 ಬೆಳೆಗಳವರೆಗೂ ನಾವು ಅದರಲ್ಲಿ ಎಂಟ್ರಿ ಮಾಡಬಹುದು. ಆ ಎಂಟ್ರಿ ಮಾಡಿದಾಗ ನಾವು ಫಲಿತಾಂಶ ಹಾಕಿದಾಗ ಅದು ಆಟೋಮೆಟಿಕ್ ಆಗಿ ಯಾವ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ನೀವು ಹಾಕಬಹುದು ಅನ್ನೋದು ತೋರಿಸಿಕೊಡುತ್ತೆ. ವೆಬ್ಸೈಟ್ ಅಲ್ಲಿ ಅದೇ ಕಾರ್ಡ್ ಅಲ್ಲೇ ಬಂದ್ಬಿಡುತ್ತೆ. ಮೊದಲು ನಾವೆಲ್ಲ ಮ್ಯಾನುವಲ್ ಆಗಿ ಕ್ಯಾಲ್ಕುಲೇಟರ್ ಇಟ್ಟುಕೊಂಡು ಅದನ್ನು ಏನು ಕ್ಯಾಲ್ಕುಲೇಟ್ ಮಾಡಿ ಕೈಲಿ ಬರೆದು ಕೊಡ್ತಿದ್ವಿ, ಈಗ ಆ ತರನಾಗಿಲ್ಲ. ಅದು ವೆಬ್ಸೈಟ್ ಅಲ್ಲೇ ಹಾಕಿದ ತಕ್ಷಣ ರಿಸಲ್ಟ್ ಮತ್ತು ಬೆಳೆ ಒಂದು ವಿಸ್ತೀರ್ಣ ಹಾಕಿದ ತಕ್ಷಣ ಆಟೋಮೆಟಿಕ್ ಬಂದ್ಬಿಡುತ್ತೆ. ಅಂದ್ರೆ ಅವನ ಫಲಿತಾಂಶಗಳು, ಮಣ್ಣು ಪರೀಕ್ಷೆಯ ಫಲಿತಾಂಶಗಳನ್ನ ವೆಬ್ಸೈಟ್ ಅಲ್ಲಿ ಅವನ ರೈತನ ಹೆಸರಿನಲ್ಲಿ ಫೀಡ್ ಮಾಡಿದಾಗ ಏನ್ ಹಾಕಬೇಕು, ಏನ್ ಕೊರತೆ ಅಂತಕ್ಕಂತ ಒಂದು ಫಲಿತಾಂಶ ಬಂದ್ಬಿಡುತ್ತಲ್ಲಿ. ಕೊರತೆ ಜೊತೆಗೆ ಕೊರತೆಯನ್ನು ಬರುತ್ತೆ, ಅದಕ್ಕೆ ರೆಕಮೆಂಡೇಶನ್ ಅಂತಾರೆ. ಅಂದ್ರೆ ಅದು ಯಾವ ತರನಾಗಿ ಕ್ರಮ ಕೈಗೊಳ್ಬಹುದು, ಆಮೇಲೆ ಅದು ಯಾವ ಬೆಳೆ ಬೆಳೆತಾನೆ, ಬೆಳೆ ಹೇಳಿದ್ವಲ್ಲ ಆ ಬೆಳೆಗಳ ಹೆಸರು ಹಾಕಿದಾಗ ಈ ಬೆಳೆಗೆ ಇಷ್ಟೇ ಗೊಬ್ಬರ ಹಾಕಬೇಕು, ರಾಸಾಯನಿಕ ಗೊಬ್ಬರನ ಹಾಕಬಹುದು, ಸಾವಯವ ಗೊಬ್ಬರ ಎಷ್ಟು ಹಾಕಬೇಕು ಅನ್ನೋ ಪ್ರಮಾಣವನ್ನು ಎಕರೆಯಲ್ಲಿ ಅದು ತೋರಿಸಿಕೊಡುತ್ತೆ. ಹೇಗೆ ಮಣ್ಣು ಆರೋಗ್ಯ ಚೀಟಿ ಮತ್ತು ವಿಶೇಷವಾಗಿ ರೈತರಿಗೆ ಒಮ್ಮೆ ಕೊಟ್ಟ ಮೇಲೆ ಅವರು ಮಣ್ಣು ಆರೋಗ್ಯ ಚೀಟಿ ರಿನಿವಲ್ ಮಾಡಿಸಬೇಕಾಗತ್ತಾ, ಹೇಗೆ ಅದನ್ನು ಮತ್ತೆ ಎಷ್ಟು ವರ್ಷಕ್ಕೆ ಇದನ್ನು ಮಾಡಿಸಬೇಕು? ಇಲ್ಲ ಸರ್, 2-3 ವರ್ಷದವರೆಗೆ ಆ ಮಣ್ಣು ಆರೋಗ್ಯ ಚೀಟಿಯನ್ನು ಉಪಯೋಗ ಮಾಡಬಹುದು. ಅದಾದ ತಕ್ಷಣ ನೀವು ವ್ಯತ್ಯಾಸ ಅದೇ ತರನಾಗಿ ಏನಾರ ವೇರಿಯೇಷನ್ ಏನಾರ ಚೇಂಜ್ ಕಂಡು ಬಂದಲ್ಲಿ ಮಣ್ಣು ಮಾದರಿ ಮತ್ತೆ ಒಂದು ಪರೀಕ್ಷೆ ಮಾಡಿಸ್ಕೋಬಹುದು. ಹೇಗೆ ಕೃಷಿ ಇಲಾಖೆಯಲ್ಲಿ ಮಣ್ಣು ಮಾದರಿಯನ್ನ ರೈತರಿಗೆ ಫ್ರೀ ಆಗಿ ಮಾಡಿಕೊಡ್ತಾ ಇದ್ದೀರಾ ಅಥವಾ ಏನಾದರೂ ಚಾರ್ಜ್ ಆಗುತ್ತಾ? ನಮ್ಮ ಇಲಾಖೆಯಿಂದ ಟಾರ್ಗೆಟ್ ಕೊಟ್ಟಿರ್ತಾರೆ, ಒಂದು ಜಿಲ್ಲೆಯಿಂದ ನಮಗೆ 5,000 ಟಾರ್ಗೆಟ್ ಈ ವರ್ಷ 2021-22 ಸಾಲಿನಲ್ಲಿ 5,000 ಟಾರ್ಗೆಟ್, ಪ್ರತಿ ತಾಲೂಕಿಗೆ 1,000 ಮಣ್ಣು ಮಾದರಿ ತೆಗೆಯೋದನ್ನು ಗುರಿಯನ್ನು ಕೊಟ್ಟಿದ್ದಾರೆ. ಇದನ್ನ ಬಿಟ್ಟು ರೈತರು ತಾನೇ ಸ್ವಂತ ನಾವು ಏನು ಆಯ್ಕೆ ಮಾಡಿರ್ತೀವಿ, ಈ ಗ್ರಾಮ, ಈ ಪ್ರದೇಶ, ವರ್ಷ ಈ ಆಯ್ಕೆ ಮಾಡಿದ ಬಿಟ್ಟಂತ ಪ್ರದೇಶದಲ್ಲಿ ನಾವು ಮಣ್ಣು ಮಾದರಿಯನ್ನು ಇಲಾಖೆ ವತಿಯಿಂದ ತೆಗಿತೇವೆ. ಅದನ್ನು ಬಿಟ್ಟು ಬೇರೆ ಪ್ರದೇಶದಲ್ಲಿ ಇಂಥ ರೈತರು ನಮ್ಮ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅನ್ನೋದು ಬಂದರೆ ಅವರು ಸ್ವಂತ ತಮ್ಮ ಹಣದಿಂದ ಮಾಡಿಸಿಕೊಡ್ಬೋದು. ಎಷ್ಟು ಒಂದು ಸ್ಯಾಂಪಲ್ಗೆ? ಒಂದು ಸ್ಯಾಂಪಲ್ಗೆ 300 ರೂಪಾಯಿ ಆಗುತ್ತೆ. 300 ರೂಪಾಯಿ ಅಂದ್ರೆ ಒಂದು 15 ದಿವಸದಲ್ಲಿ ಅವರಿಗೆ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಅವ್ರಿಗೆ ಒಂದು 8-10 ದಿನದಲ್ಲೇ ರಿಸಲ್ಟ್ ಮಣ್ಣು ಮಾದರಿ ತಂದು ಕೊಟ್ಟ ಮೇಲೆ ನಾವು ವೆಬ್ಸೈಟ್ ಅಲ್ಲಿ ತೆಗೆದು ಅವ್ರಿಗೆ ಪ್ರಿಂಟೆಡ್ ಫಾರ್ಮೆಟ್ ಅಲ್ಲಿ ಕೊಡ್ತೀವಿ. ಒಳ್ಳೆ ಅವ್ರ ಸಾಫ್ಟ್ ಕಾಪಿನೂ ಅವ್ರ ಏನು ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಕೊಟ್ಟಿದ್ರೆ ಅವ್ರಿಗೆ ಅದಕ್ಕೂ ಮೇಲ್ ಮಾಡ್ತೇವೆ. ಹೇಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ತಾವು ಸಾಕಷ್ಟು ವರ್ಷದಿಂದ ಮಣ್ಣು ಪ್ರಯೋಗಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಹೇಗೆ ಫಲಿತಾಂಶಗಳು ಹೇಗೆ ಬರ್ತಾ ಇದ್ದಾವೆ, ಏನು ಒಂದು ಕೊರತೆ ಲಕ್ಷಣಗಳು ಜಾಸ್ತಿ ಈ ಭಾಗದಲ್ಲಿ ಕಾಣಿಸ್ತಾ ಇದೆ? ಈ ಪ್ರದೇಶದಲ್ಲಿ ಹೆಚ್ಚಿಗೆ ಅಂದ್ರೆ ನಮ್ಮಲ್ಲಿ ರೈತರಿಗೆ ಜಾಸ್ತಿ ಅವೇರ್ನೆಸ್ ಇದೆ. ಈಗ ಮೊದಲು ಏನ್ ಮಾಡ್ತಾ ಇದ್ರು ರೈತರು, ನಾವೇ ಇಲಾಖೆಯಿಂದ ತಂದು ಮಣ್ಣು ಪರೀಕ್ಷೆ ಮಾಡಿಸ್ತಾ ಇದೀವಿ, ಈಗ ರೈತರು ತಾವೇ ಬರ್ತಾ ಇದಾರೆ, ತಾವೇ ಬರ್ತಾ ಇದಾರೆ ಮಣ್ಣು ಮಾದರಿ ಮಾಡಿಸ್ಬೇಕಂತೇಳಿ. ತೋಟಗಾರಿಕೆ ರೈತರು ಬರ್ಬೋದು, ರೇಷ್ಮೆ ಇಲಾಖೆ ರೈತರು ಬರ್ತಾ ಇದಾರೆ, ನಮಗೆ ಇದನ್ನ ಪರೀಕ್ಷೆ ಮಾಡಿದ ಮೇಲೆ ನಾವು ಪ್ಲಾಂಟಿಂಗ್. ಕೆಂಪು 4,129 ರೂಪಾಯಿಗಳಿಂದ 6,462 ರೂಪಾಯಿಗಳು, ತೊಗರಿ ಬಿಳಿ 4,005 ರೂಪಾಯಿಗಳಿಂದ 6,419 ರೂಪಾಯಿಗಳು. ಇದು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಇನ್ನು ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಇತರೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 1,900 ರೂಪಾಯಿಗಳು, ಕಡಲೆಕಾಳು ಆವರೇಜ್ ಇಡಿ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು, ಭತ್ತ ಸೋನ ಮಸೂರಿ 1,600 ರೂಪಾಯಿಗಳಿಂದ 2,200 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 5,800 ರೂಪಾಯಿಗಳು, ತೊಗರಿ 5,300 ರೂಪಾಯಿಗಳಿಂದ 6,260 ರೂಪಾಯಿಗಳು. ಇದು ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಲಿಂಗಸ್ಕೂರು ತಾಲೂಕಿನ ಸುಣಕಲ್ ಗ್ರಾಮದ ಅಮರೇಶ್ ಅವರ ಪಪಾಯ ಬೇಸಾಯದ ಅನುಭವಗಳನ್ನ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಲಿಂಗಸೂರು ತಾಲೂಕಿನ ಸುಣಕಲ್ ಗ್ರಾಮದ ಅಮರೇಶ್ ಅಂತೇಳಿ. ಇವರು 3 ಎಕರೆ ದಾಳಿಂಬೆ ಹಾಕಿದ್ದಾರೆ, 3 ಎಕರೆ ಪಪ್ಪಾಯ ಹಾಕಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ಪಾಯ ಹಾಕಿ ಮತ್ತು ಯಾವ ರೀತಿ ಲಾಭ ಬರಾಕತ್ತದ, ದಾಳಿಂಬೆ ಮಾರಾಟ ಇರ್ಬೋದು, ಪಪ್ಪಾಯ ಮಾರಾಟ ಇರ್ಬೋದು, ಹೇಗೆ ಮಾಡ್ತದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಮರೇಶ್ ಅವರು ಹಂಚ್ಕೋತಿದ್ದಾರೆ. ಅಮರೇಶ್ ಅವರು, ತೋಟ ಮಾಡಕತ್ತೆ ಎಷ್ಟು ವರ್ಷ ಆಯ್ತು ನೀವು? ಸರ್, 3 ವರ್ಷ ಆಯ್ತು. ಮೊದಲೇನು ಒಣಬೇಸಾಯ ಇತ್ತಲ್ಲ? ಒಣಬೇಸಾಯ ಸರ್, ಇದು ತೊಗರಿಗೆ ನಾವು ಬಿತ್ತಾಡ್ತಿದ್ವಿ, ಹಾಕ್ತಿದ್ವಿ. ಈ ಕಡೆ ನೋಡ್ರಿ, ಸುಣಕಲ್ ಭಾಗದಲ್ಲಿ ನೀರು ಇಲ್ಲ, ಭಾಳಷ್ಟು ಬೋರ್ ನೀರು ಬೀಳಲ್ಲ ಅಂತ. ನೀರಾವರಿ ಹೆಂಗ್ ಮಾಡ್ಕೊಂಡ್ರಿ ಮತ್ತೆ ಸರ್? ಅಲ್ಲಿ ಅಣ್ಣಂದೊಲ್ಲ ಸರ್, ಅದ ಕಡೆ ಅಲ್ಲಿಂದ ಪೈಪ್ ಲೈನ್ ಮಾಡಿ ಸರ್. ಇಲ್ಲಿಗೆ ಎಷ್ಟು ದೂರ ಇದೆ ಅದು? 1/4 ಕಿಲೋಮೀಟರ್ ಆಗ ಸರ್ ಅಷ್ಟೇ. ಪೈಪ್ ಲೈನ್ ಮಾಡಿ ಸರ್ ಇಲ್ಲಿಗೆ. ಹೇಗೆ ಸುಣಕಲ್ ಗ್ರಾಮದ ಸುತ್ತಮುತ್ತ ಬೋರ್ ಹಾಕ್ಸಿದಾರೆ ರೈತರೆಲ್ಲ? ಹಾಕ್ಸಿದಾರೆ ಸರ್, ಕೆಲವೊಂದ್ ಕಡೆ ನೀರು ಬಿದ್ದದೆ, ಕೆಲವೊಂದ್ ಕಡೆ ಬಿದ್ದಿಲ್ಲ ಸರ್. ಪೈಪ್ ಲೈನ್ ಮಾಡ್ಕೊಂಡಿರ ಸರ್ ಜನ, ಹಂಗ ಮಾಡ್ತಾರ ಸರ್ ಹಂಗ ಹಿಂಗ. ಅಮರೇಶ್ ಅವರೇ, ಭೂಮಿ ಎಷ್ಟದ ನಿಮ್ದು ಒಟ್ಟು ಭೂಮಿ? ನಮ್ಮದು ಭೂಮಿ ಇದೊಂದು 3 ಎಕರೆ ಸರ್, ಒಂದು 5 ಎಕರೆ ಇದೆ ಸರ್ ಟೋಟಲ್ ಮನೆದು. ಸಂತು 5 ಎಕರೆ ನೀರಾವರಿ ಮಾಡ್ಕೊಂಡಿರಿ? ಹಾಂ, ನೀರಾವರಿ ಮಾಡ್ಕೊಂಡು ಸರ್. ಮತ್ತೆ ಅದ್ರ ಜೊತೆ ಏನು ಲೀಸ್ ಅದು ಮಾಡ್ಕೊಂಡಿರಿ? ಲೀಸ್ ಒಂದು 3 ಎಕರೆ ಮಾಡಿ ಸರ್, ಇದು ಪಪ್ಪಾಯಿ ದಾಳಿಂಬೆ ಐತಿ. ಹೇಗೆ ಒಣಬೇಸಾಯ ಲೀಸ್ ಅದು ಹೇಗೆ ನಡ್ದವೆಲ್ಲ ಇಲ್ಲಿ ಎಲ್ಲ ರೇಟು ನಡ್ದ ಸರ್? ಚೆನ್ನಾಗಿ ನಡ್ದ ಸರ್. ಎಲ್ಲ ಕೊಡ್ತಾರೆ. 1 ಎಕರೆಗೆ ಲೀಸ್ ಎಷ್ಟು ಸಿಗ್ತದ? ಲೀಸ್ 22 ಲಕ್ಷ. ಹೆಂಗ ನೀರು ಇದ್ರ ನೀರ್ ಒಂದೊಂದು ಟೈಪ್ ಸರ್, ನೀರು ಇದ್ರೆ ಬೇರೆ ರೇಟ್ ಐತೆ ಸರ್, ನೀರು ಇರ್ಲಿಕ್ಕೆ ಬೇರೆ ರೇಟ್ ಐತಿ. ಹಾಂ ಸರ್. ದಾಳಂಬ್ರಿ ಹಚ್ಚಿ 3 ಎಕರೆ ಮಾಡಿರಿ ದಾಳಂಬ್ರಿ ಸ್ವಂತ ಭೂಮಿಗೆ, ಎಷ್ಟು ವರ್ಷ ಅದು ಹಚ್ಚಿದ ದಾಳಂಬ್ರಿ? ಸರ್, 1 ವರ್ಷ ಹಚ್ಚಿದ್ವಿ ಸರ್. ಇದು ಇದು 2ನೇ ವರ್ಷ ರನ್ನಿಂಗ್ ಸರ್ ಈಗ. ಹಾಂ ಸರ್, ಇನ್ನೂ ಕಂಪ್ಲೀಟ್ ಆಗಲಿ ಸರ್. 2 ವರ್ಷ ಇನ್ಮೇಲೆ ಬಿಡಬೇಕಾ ಏನಾದರೂ ಹೂ ಅದು? ಹಾಂ ಬಿಡ್ಬೇಕು ಸರ್, ಇನ್ನೂ ಒಂದು 2 ತಿಂಗಳು ಹೋಗಲಿ ಸರ್, ಆಮೇಲೆ ಬಿಟ್ಬಿಡೋ ಸ್ವಲ್ಪ ಇದು ಮಾಡೋಕೆ ಮಾಡಿ ಸರ್. ನೀರಾವರಿ ಹೆಂಗೆ ಎಲ್ಲ ಡ್ರಿಪ್ ಮಾಡಿಸ್ಬಿಟ್ರಿ? ಹಾಂ ಎಲ್ಲ ಡ್ರಿಪ್ ಮಾಡಿಸಿ ಸರ್. ದಿವಸ ಎಷ್ಟು ತಾಸು ಡ್ರಿಪ್ ಆನ್ ಮಾಡ್ತೀರಿ ಗಿಡಗಳಿಗೆ? ಸರ್, ಇದು ಪಪ್ಪಾಯಿಗೆ ಈಗ ಸ್ವಲ್ಪ ದೊಡ್ಡದಿದೆ ಸರ್, ಈಗ ಪೂರ ಬಿಟ್ಟರೆ ಪರವಾಗಿಲ್ಲ ಸರ್. 8 ತಾಸು ಇರಿಸ್ತಾರೆ ಅದು, 8 ತಾಸು ನೀರು ಕಂಟಿನ್ಯೂ ಇರುತ್ತೆ ಸರ್ ಪಪ್ಪಾಯಿಗೆ. ಇದಕ್ಕೆ 3 ದಿವ್ಸಕ್ಕೊಂಬಿಡ್ತೀವಿ ಸರ್ ದಾಳಂಬ್ರಿಗೆ. 1 ತಾಸು ಸರ್ ಅಷ್ಟೇ, ಒಂದೇ ತಾಸು ಸರ್. ಅಷ್ಟು ಸಾಕಾಗತ್ತೆ ನೀರು? ಸಾಕಾಗುತ್ತೆ ಸರ್. ಅದಕ್ಕೆ ಮೊದಲೇನು ಅನುಭವ ಇತ್ತು ನಿಮಗೆ ಪಪ್ಪಾಯ ಹಚ್ಚೋದು, ಅಥವಾ ಪಪ್ಪಾಯ ಯಾಕೆ ಹಚ್ಚಿದ್ರಿ? ಫಸ್ಟ್ ಅನುಭವ ಇದ್ದಲ್ಲ ಸರ್, ನಮ್ಮ ಖರ್ಚು ಕಡೆಯಕ್ಕೆ ಮಾಡುತ್ತ ಅಂತ ಹಚ್ಚಿದ್ದೀವಿ ಸರ್ ಫಸ್ಟ್. ಅದು ನಮಗೆ ಇದ್ದಲ್ಲ ಸರ್ ಅನುಭವ, ಅಷ್ಟಾದರೂ ಲಾಸ್ ಮಾಡುತ್ತೆ ಅನ್ಕೊಂಡಿದ್ದೀವಿ ಸರ್ ನಾವು. ಆದರೂ ನಮ್ಮ ಗಂಟು ತೆಗೆದು ನಮ್ಗೆ ಕ್ಲಿಯರ್ ಮಾಡಿ ಹೋಯ್ತು ಸರ್. ಅದು ಹಚ್ಚಿದ್ದೀವಿ ಸರ್. ಹೇಗೆ ಬಂತು, ಎಷ್ಟು ಬಂತು, ಎಷ್ಟು ಟನ್ ಆಯ್ತು 1 ಎಕರೆಗೆ? 3 ಎಕರೆ ಕೂಡಿ ಒಂದು 65 ಟನ್ ಆಯ್ತು ಸರ್ ಅಷ್ಟೇ. 3 ಎಕರೆಗೆ 65 ಟನ್ ಸರ್. ಆಮೇಲೆ ಒಂದು 13 ಲಕ್ಷ ಆಯ್ತು ಸರ್. ಅದು ನಾವು ಟಾರ್ಗೆಟ್ ಇಟ್ಟದ್ದು 5 ಲಕ್ಷ ಆಗುತ್ತಾ ಅಂತ ಆ ಥರ ಇಟ್ಟಿದ್ದು ಸರ್. 13 ಲಕ್ಷ ಆಯ್ತು ಸರ್. ಅದು ಚೆನ್ನಾಗಾಯ್ತು ಸರ್. ಅದು ಎಷ್ಟು ಖರ್ಚು ಮಾಡಿದ್ರಿ ಅದಕ್ಕೆ? ಅದಕ್ಕೆ ಒಂದು 12 ಲಕ್ಷ ಖರ್ಚು ಮಾಡಿದ್ವಿ ಸರ್ ನಾವು. ಲಾಭ ಆಯ್ತಾ? ಲಾಭ ಆಯ್ತು ಸರ್. ಯಾಕಂದ್ರೆ ಇದೆಲ್ಲ ಪೈಪ್ ಲೈನ್, ಡ್ರಿಪ್, ಶೆಡ್ ಎಲ್ಲ ಉಳ್ಕೊಂಡ್ಬಿಡ್ತಾರೆ ಸರ್. ಇದೆಲ್ಲ ಖರ್ಚೆಲ್ಲ ಅದ್ರಾಗ ಹಾಕಿದ್ವಿ, ಎಲ್ಲ ಉಳ್ಕೊಂಡ್ಬಿಟ್ಟಿದ್ ಸರ್ ಅದು. ಈಗ ಮತ್ತೆ 3 ಎಕರೆ ಹಚ್ಚಿರಿ, ಎಲ್ಲಿಂದ ತಂದ್ರಿ ಸಸಿ? ಅದು ಇದು ಲಿಂಕ್ಸಲ್ಲಿ ಆರ್ಡರ್ ಮಾಡಿದ್ದು ಸರ್, ಮಹಾರಾಷ್ಟ್ರದಿಂದ ತರಿಸಿ ಸರ್. ಇದು ಎಷ್ಟು ಅಂತರ ಹಚ್ಚಿರಿ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಎಷ್ಟು ಫೂಟ್ ಅದ? ಅದು 8x8 ಸರ್, 8x8. ಇದು ದಾಳಂಬ್ರಿ ಏನು ಬಂತು 10x10 ಮಾಡಿ ಸರ್. ಇದು 8x8 ಹಚ್ಚಿ, ಯಾಕೆಂದ್ರೆ ಲೀಸ್ ಮಾಡಿದಲ್ಲ ಸರ್, ಅದು ಸ್ವಲ್ಪ ಏನಾದ್ರೂ ಖರ್ಚು ಇದೆ ಮಾಡುತ್ತಂತಂದು 8x8 ಮಾಡಿ ಸರ್. ಅದು ಮತ್ತೆ ಅದ್ರ ಜೊತೆ ದಾಳಂಬ್ರಿನ ಹಚ್ಚಿ? ಹಾಂ, ದಾಳಂಬ್ರಿನ ಇದೆ ಸರ್. ಅದು ದಾಳಂಬ್ರಿ ಸಸಿ ಎಲ್ಲಿಂದ ತಂದ್ರೆ? ಅದನ್ನು ಮಹಾರಾಷ್ಟ್ರ ಸರ್. ಅದು ಅಲ್ಲಿ ಅದು ದಾಳಂಬಿನ 8x8 ಇದೆ? 8x8 ಸರ್. ಅದನ್ನು 8x8 ಸರ್. ಒಟ್ಟು 1 ಎಕರೆಗೆ ಎಷ್ಟು ಕುಂತ? 3 ಎಕರೆದಾಗ ಕೂಡಿ ಎಷ್ಟು ಸಸಿ ಅದಾವ ದಾಳಿಂಬೆ? ಎಷ್ಟು ಅದಾವ ಪಪ್ಪ? 25 ಸಸಿ ಕುಂತಾವ ಸರ್. ದಾಳಂಬ್ರಿ 1750, ಇದು 1750 ಸರ್. ಹಾಂ ಸರ್. ಈಗ ಪಪ್ಪಾಯ ಇದಕ್ಕೆ ಏನೇನು ಗೊಬ್ಬರ ಹಾಕಿರಿ, ಮತ್ತು ಭಾಳ ಚಲೋ ಬಂದದ ಪಪ್ಪಾಯ, ಹೆಂಗೆ ಅದಕ್ಕೆ ಏನೇನು ಮೇಂಟೆನೆನ್ಸ್ ಮಾಡಿರಿ ಅಂತ ಹೇಳಿ? ಮೇಂಟೆನೆನ್ಸ್ ಸರ್, ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಹೆಂಡಿ ಗೊಬ್ಬರ ಇಟ್ಟಿವಿ ಸರ್. ಹೆಂಡಿ 3 ತಿಂಗಳಾದಗಳಿಗೆ ಮತ್ತೆ 2 ಪುಟ್ಬುರಿ ಗೊಬ್ಬರ ಇಟ್ಟಿವಿ. ಕುರಿ ಗೊಬ್ಬರ ಇಟ್ಟಿದ ತಕ್ಷಣ ಆಮೇಲೆ ಸರ್ಕಾರ ಗೊಬ್ಬರ, ಆಮೇಲೆ ತಿಂಗಳದಾಗ 4 ಸಲ ಎಣ್ಣೆ ಮೇಂಟೆನೆನ್ಸ್ ಮಾಡೋದು ಸರ್ ಕರೆಕ್ಟಾಗಿ. ಹಾಂ ಸರ್. ಹೇಗೆ ಗೊಬ್ಬರ, ತಿಪ್ಪೆ ಗೊಬ್ಬರ, ಹೆಂಡೆ ಗೊಬ್ಬರ ಖರೀದಿ ಮಾಡ್ತೀರಾ, ನಿಮ್ಮ ಸ್ವಂತ ಐತೆ ಗೊಬ್ಬರ? ಇಲ್ಲ ಸರ್, ಖರೀದಿ ಮಾಡ್ತೇವೆ ಸರ್. ಎಲ್ಲ 5,000 ರೂಪಾಯಿ ಟ್ರಿಪ್ ಸರ್ ಗೊಬ್ಬರ ಖರೀದಿ ಮಾಡ್ಕೊಂಬಂದು ತಗೊಂಡ್ಬಿಡ್ತೀವಿ ಸರ್. ಮತ್ತೇನು ಮನೆಯಲ್ಲಿ ಈ ದನಗಳ ಸಾಕಾಣಿಕೆ? ಇಲ್ಲ ಸರ್, ದನ ಸಾಕಾಣಿಕೆ ಏನಿಲ್ಲ ಸರ್. ನಮ್ಮದು ಕುರಿ ತಗರ ಮೇಲೆ ಇದ್ದು ಸರ್, ಅದೇನೋ ನಮ್ಗೆ ಗಿಡಗಳು ಲಾಸ್ ಮಾಡಕತ್ತು, ಹಂಗಾಗಿ ಇದು ಮಾಡಲ್ಲ ಸರ್ ನಾವು, ಅದು ಬಿಟ್ಬಿಟ್ಟು ಸರ್. ಅದು ಹೇಗೆ ಅನಿಸಿದ್ರಿ ಅಮರೇಶ್ ಅವರ, ಈ ದಾಳಿಂಬೆ ಮತ್ತು ಪಪ್ಪಾಯ ಬೇಸಾಯ ಮಾಡೋದು ಚಲೋ ಅನಿಸ್ತದ? ಚೆನ್ನಾಗಿ ಅನಿಸ್ತದೆ ಸರ್. ಅದೆಲ್ಲ ತೊಗರಿ ಇಂಥವೆಲ್ಲ ಹಾಕ್ತಿದ್ರಿ ಸರ್? ಅದಕ್ಕಿಂತ ಸ್ವಲ್ಪ ಇದು ಒಳ್ಳೆ ಇದು ಅನ್ಸಕತ್ತು ನಮಗೆ. ಹಾಂ ಸರ್. ಎಷ್ಟು ಮಂದಿ ಕೆಲಸ ಮಾಡ್ತೀರಿ ಮನೆಯಾಗ ಒಕ್ಕಲ್ತನ? ಸರ್, ನಾವಿರೋದು ಒಂದು 4 ಜನ ಇದೀವಿ ಸರ್, ಅಪ್ಪ ಅಮ್ಮ ಅಣ್ಣ, ನಮ್ಮ ಇನ್ನೊಬ್ಬ ದೊಡ್ಡ ಅಣ್ಣರೇ, ಅವರು ನೌಕರಿ ಮಾಡ್ತಾರೆ, ನಾವು ಇಲ್ಲೇ ಹೊಲ ಮನೆ ನೋಡ್ಕೊಂತಿದ್ದೀವಿ. ಈಗ ಡ್ರಿಪ್ ಅದು ಮಾಡ್ಸಕ್ಕೆ ಇಲಾಖೆಯಿಂದ ಅನುಕೂಲತೆಗಳು, ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಅದು ಕೊಡ್ತಿರ್ತಾರೆ, ಉಪಯೋಗ ಮಾಡ್ಕೊಂಡಿರಿ? ಹಾಂ, ಮಾಡ್ಕೊಂಡಿದ್ದೀವಿ ಸರ್. ಅವು ಯಾಕಂದರೆ ಡ್ರಿಪ್ಪಿಂದ 1 ಲಕ್ಷ ಅಡ್ವಾನ್ಸ್ ಕಟ್ ಮಾಡ್ಕೊಂಡಿ ಸರ್, ಅದು ಲೋನ್ ಬರುತ್ತೆ ಸರ್. ಈಗ ಇವತ್ತು ನಾಳೆ ಆಗುತ್ತೆ ಸರ್ ಅದೊಂದು. ಆಮೇಲೆ ಯಾವ ಸಬ್ಸಿಡಿ ಇದು ದಾಳಂಬ್ರದ ಪಪ್ಪ ಇದೊಂದು ಎಷ್ಟು ಬರುತ್ತೆ ಸರ್? 1,20,000 ಸರ್. ಅದನ್ನು ಲೋನ್ ಆಗುತ್ತೆ ಸರ್, ಅದನ್ನು ಆಗ್ಬೋದು ಸರ್. ಆಗುತ್ತೆ ಸರ್. ಖರ್ಚು ಎಷ್ಟು ಬರ್ತದೆ ಪಪ್ಪಾಯ 1 ಎಕರೆ ನೀವು ಸಸಿಯಿಂದ ಹಿಡಿದು ಅದನ್ನು ರಾಶಿ ಮಾಡೋತನ? ಎರಡೂವರೆ ಲಕ್ಷ ಸರ್. ಇಳುವರಿ ಬಂದ್ರೆ ಒಂದ್ ಎಕರೆಗೆ ಎಷ್ಟು ಟನ್ ಬರ್ತದೆ ಪಪ್ಪಾಯ? ಪಪ್ಪಾಯ ಸರ್ ಬಂತಂದ್ರೆ ಒಂದು ಮಿನಿಮಮ್ ಏನಂದ್ರೆ ಒಂದು 35-40 ಟನ್ ಬರ್ಬೇಕು ಎಕರೆಗೆ ಸರ್. ಬಂದ್ರೆ 30 ಅಂದ್ರೆ ಡೇ ಬಂದ್ ಬರುತ್ತೆ ಸರ್, 30 ಅಂದ್ರೆ ಬರುತ್ತೆ. ಮಾರಾಟ ನೋಡ್ರಿ ಪಪ್ಪಾಯ ರೇಟ್ ಹೆಂಗ್ ಸಿಕ್ತ ನಿಮ್ಗ ಈಗ? ಮೊದಲಿನ ಸಲ ಹೆಂಗ್ ಸಿಕ್ತು, ಈಗ ಎಷ್ಟು ರೇಟ್ ಅದ? ನಮಗ ಹೋದ ಸತೆ ಸರ್ ಚೆನ್ನಾಗಿತ್ತು ಸರ್, ರೇಟ್ 21 ರೂಪಾಯಿ ಸಿಕ್ತು. ಈ ಸತೆ ನೋಡಿದ್ರೆ 14-13 ಹೇಳ್ತಾ ಇದಾರೆ ಸರ್. ಏನ ಈ ಸಲ ಹೋಸತ ರೇಟ್ ಸಿಕ್ಕರೆ ಸ್ವಲ್ಪ ಚೆನ್ನಾಗುತ್ತೆ ಸರ್. ಈ ಸತೆ ಹೋಸತೆಗನ್ನ ಈ ಸಲ ಪೂಪ ಚೆನ್ನಾಗಿ ಸರ್ ನಮ್ದು. ಹಾ ಸರ್, ಹೋದ ವರ್ಷ ಹೋಸತೆ ಇದ್ದಿಲ್ಲ ಸರ್ ಅಷ್ಟು, ಈ ಸಲ ಸೂಪರ್ ಇದೆ ಸರ್ ಎಲ್ಲ. ಹೇಗೆ ಈಗ ನಿಮ್ದು ಹಚ್ಚಿ ಎಷ್ಟು ತಿಂಗಳ ಪಪ್ಪಾಯ ಇದನ್ನ? ಇದು 7ನೇ ತಿಂಗಳ ರನ್ನಿಂಗ್ ಸರ್. ಇದು 7ನೇ ತಿಂಗಳದಾಗ ಹಚ್ಚಿವ್ ರೀ. ಇನ್ನೊಂದು 15 ದಿನದಲ್ಲಿ ಚಾಲು ಆಗತ್ತೆ ನಿಮ್ದು? ಹಾ 15 ಈ ತಿಂಗಳದಾಗ ಚಾಲು ಆಗುತ್ತೆ ಸರ್. ಹಾ ಆಗುತ್ತೆ ಸರ್. ಹೇಗೆ ಮಾರಾಟ ಎಲ್ಲಿ ಇಲ್ಲೇ ಬಂದು ಹೋಯ್ತಾರ ಹೆಂಗ ಮಾಡೋದು? ಇಲ್ಲಿಗೆ ಬಂದು ಹೋಯ್ತಾರ ಸರ್. ಇಲ್ಲ ಸರ್, ಅವ್ರಿಗೆ ಬಂದು ಹೋಯ್ತಾರ ಸರ್, ಅವರೇ ಬಂದು ಹೋಯ್ತಾರ. ಹೇಗೆ ಬಿಲ್ಲು ರೊಕ್ಕ ಕೊಡೋದು ಸರ್? ನಾವು ಇಲ್ಲಿ ಏನು ಲೋಡ್ ಮಾಡ್ತೀವಿ ಸರ್, ಅದು ಲೋಡ್ ಮಾಡಿದ್ಗಳಾಗ ನಾವು ಏನು ಲಿಂಕ್ಸರು ಕಾಟ ಮಾಡ್ತೀವಿ. ಕಾಟ ಮಾಡಿದ ತಕ್ಷಣ ಗಾಡಿ ಮುಂದೆ ಪೇಮೆಂಟ್ ಕ್ಲಿಯರ್ ಮಾಡ್ಬೇಕು, ಗಾಡಿ ಹೋಗ್ಬೇಕು ಸರ್. ಅದು ಹಾ ಸರ್ ಕೊಟ್ಟು ಹೋಗ್ತಾರೆ ನಿಮ್ಮ ಬ್ಯಾಂಕ್? ಹಾ ಅಕೌಂಟಿಗೆ ಹಾಕಿ ಬಿಡ್ತಾರೆ ಸರ್, ಅದು ಫೋನ್ ಪ್ಲೇ ಮಾಡಿಬಿಡ್ತಾರೆ ಸರ್. ಈಗ ಮುಖ್ಯವಾಗಿ ಪಪ್ಪಾಯ ಭಾಳ ಚಲೋ ಅದ ನಿಮ್ಗೆ ನೋಡ್ಲಿಕ್ಕೆ, ಏನೇ ಎಷ್ಟು ಸಲ ಎಣ್ಣೆ ಹೊಡೆದ್ರಿ ಇದಕ್ಕೆಲ್ಲ ಸರ? ಈಗ ಒಂದು ತಿಂಗಳದಾಗ 4 ಎಣ್ಣೆ ಸರ, 4 ಅಂದ್ರೆ 7 ತಿಂಗಳು ಎಷ್ಟಾಯ್ತು ಸರ್? 28 ಸಲ. ಹಾ 28 ಸತೆ ಎಣ್ಣೆ ಹೊಡೆದಿವಿ ಸರ್. ಈಗ ನೋಡ್ರಿ 28 ಸಲ ಎಣ್ಣೆ ಹೊಡಿಬೇಕಾದ್ರೆ ಯಾವಾಗ ಹೊಡಿಬೇಕು, ಯಾವ ಎಣ್ಣೆ ಯಾವ ಟೈಮ್ದಾಗ ಹೊಡಿಬೇಕು ಅನ್ನೋದನ್ನ ಯಾರು ಹೇಳ್ತಾರೆ ನಿಮಗೆ? ಡಾಕ್ಟರ್ ಬರ್ತಾರೆ ಸರ್, ಒಬ್ರು ಡಾಕ್ಟರ್ ಇಲ್ಕಲ್ ಡಾಕ್ಟರ್ ಇದಾರೆ ಸರ್. ಅವ್ರು ಬಂದು ಏನೋ ಡಾಕ್ಟರ್ ಹೆಸರು? ಅವ್ರ ಹೆಸರು ಆನಂದ್ ಏನಿದೆ ಸರ್. ಅವ್ರು ಹೇಗೆ ಎಷ್ಟು ದಿನ ಸುಗಮ್ ಬರ್ತಾರೆ? ಅವ್ರು ತಿಂಗಳಿಗೆ ಒಂದ್ಸಲ ಡೈಲಿ ಬರ್ತಾರೆ ಸರ್. ಅವ್ರಿಗೇನು ಫೀಸ್ ಕೊಡ್ಬೇಕಾ? ಅವ್ರಿಗೆ ಒಂದು ಹೊಲಕ್ಕೆ 1,000 ರೂಪಾಯಿ ಸರ್. ಅವ್ರು ಒಂದ್ಸಲ ಬಂದವ್ರು 1,000 ರೂಪಾಯಿ, ಅವ್ರು ಒಂದು ತಿಂಗಳದ ಔಷಧಿ ಬರೆದು ಕಟ್ಟೋಗಿ ಬರ್ತಾರೆ. ಹಾ ಬರ್ತಾರೆ, ಒಂದ್ಸತಿ ಬರೆದು ಕಟ್ಟೋಗಿದ್ದ ನಾವು ಕಂಟಿನ್ಯೂ ಅದ 10 ತಿಂಗಳದಾಗ ಏನಂಬುದು ಖಾಲಿ ಮಾಡೋಕೆ ಸರ್. ಮತ್ತೆ ಏನಾದ್ರೂ ಸಮಸ್ಯೆ ಬಂದ್ರೆ ಅವ್ರಿಗೆ ಏನು ಕೇಳ್ತಾರೆ ನೀವು? ವಾಟ್ಸಪ್ ಮುಖಾಂತರ ಕಳಿಸ್ತೀವಿ ಸರ್, ಅಪ್ಪ ಅವನು ವಾಟ್ಸಪ್ ಮಾಡ್ತೀವಿ, ಆಮೇಲೆ ಈ ಥರ ಅಂತ ಹೇಳ್ತೀವಿ ಸರ್. ಅವ್ರು ಅಲ್ಲಿಂದ ಒಂದೊಂದ್ಸತಿ ಮಾಹಿತಿ ಹೇಳ್ತಾರ, ಈ ಥರ ಮಾಡ್ರಿ ಈ ಥರ ಮಾಡ್ರಿ, ಇಲ್ಲಾಂದ್ರೆ ನಾನು ಬರ್ತೀನಿ, ವೇಟ್ ಮಾಡ್ರಿ ಒಂದು 2 ದಿನ ಅಂತ ಹೇಳ್ತಾರೆ ಸರ್. ಅದನ್ನು ಬಂದು ಇದು ಮಾಡಿ ಹೋಗ್ತಾರೆ ಸರ್. ಹೆಂಗ ನಿಮಗೆ ಪಪ್ಪಾಯದಿಂದ ಲಾಭ ಇದೆಯೋ ದಾಳಿಂಬಿಂದ ಲಾಭ ಜಾಸ್ತಿ ಇದೆ ಸರ್? ಇದು ಪಪ್ಪಾಯಿ ಖರ್ಚಿಗೆ ಅಷ್ಟೇ ಸರ್, ಇದು ನಾವು ಮಾಡಿರೋದು ಖರ್ಚು ಎಲ್ಲ ಉಳ್ಕೊಂಬಿಡುತ್ತೆ ಸರ್. ಸ್ವಲ್ಪ ದಾಳಂಬ್ರೆನ ಕೈ ಹಿಡಿದ್ರೆ ನಮ್ಗೆ ಸರ್. ಹೌದು ಸರ್, ಇನ್ನು ದಾಳಂಬ್ರೆ ಮೊದಲೆಲ್ಲ ಅನುಭವ ಐತೆ ನಿಮಗೆ? ಮೊದಲು ಮಾಡಿದ್ರೆ ದಾಳಂಬ್ರೆ, ಅದು ಇದೇ ಸಲ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಸರ್, ಇದು ಫಸ್ಟ್ ಟೈಮ್ ಸರ್. ಇದು ಸೆಕೆಂಡ್ ಇಯರ್ ಸರ್, ಇದು ಲೀಸ್ ಮಾಡಿದಲ್ಲಿ ಸೆಕೆಂಡ್ ಇದು, ಇದು ಫಸ್ಟ್ ಸರ್. ಇದ್ರಾಗ ಅನುಭವ ಆಗ್ಬಿಟ್ಟಿ ಸರ್ ನಮಗೆ, ಇದ್ರಾಗ ಏನಾಗ್ಬೇಕಂತ ಎಲ್ಲ ಗುರ್ತಾಯ್ತು ಸರ್. ಹಾಂ ಸರ್, ಇದು ಒಳ್ಳೆ ಲಾಭ ಬಂತು ನಿಮಗೆ ದಾಳಂಬ್ರೆ ಹೆಚ್ಚಿನ ಲಾಭ ಇದೆ? ಹಾಂ ಸರ್, ಇದ್ರ ಎಲ್ಲ ಖರ್ಚು ಹೋಗ್ಬಿಡುತ್ತೆ ನಿಮ್ದು? ಎಲ್ಲ ಖರ್ಚು ಹೋಗ್ಬಿಡುತ್ತೆ ಸರ್. ಇದು ಮತ್ತೀಗ ನಿಮ್ಮ ಸುತ್ತಮುತ್ತ ಎಲ್ಲ ಒಣ ಬೇಸಾಯ ರೈತರದಾರ, ಯಾಕೆ ತೋಟ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ? ಎಲ್ಲರೂ ಬೋರ್ ಹಾಕಿ ಮಾಡ್ಬೋದು, ಯಾಕೆ ಮಾಡ್ತಾ ಇಲ್ಲ? ನೀರಿಲ್ಲ ಸರ್, ನೀರಿಲ್ಲ ಸರ್, ಬಿಡ್ತಾ ಇಲ್ಲ ಸರ್. ಇಲ್ಲಿ 19 ಬೋರ್ ಹೊಡ್ಸಿದ್ದೀವಿ ಸರ್ ಈ ಹೊಲದಲ್ಲಿ, 19 ನೀರೇ ಇಲ್ಲ ಸರ್. ಇಲ್ಲಿ ಇಲ್ಲ, ಆ ಹೊಲದಲ್ಲಿಲ್ಲ, ಆ ಕಡೆ ಹೊಲದಲ್ಲಿಲ್ಲ, ಈ ಭಾಗದ ಹೊಟ್ಟೆ ನೀರಿಲ್ಲ ಸರ್. ನಿಮ್ಮ ಸುಣಕಲ್ ನಿಮ್ಮ ಅಣ್ಣರ ಹೊಲದಲ್ಲಿ ನೀರಿದೆ? ನೀರಿದೆ ಸರ್, ಇದನ್ನ ಅಣ್ಣರೇ, ಅಣ್ಣ ಸ್ವಲ್ಪ ನೌಕರಿ ಮಾಡೋದ್ರಿಂದ ಸ್ವಲ್ಪ ಬೇರೆ ಆದ್ರಿ, ಹಂಗಾಗಿ ಎಲ್ಲ ಅಣ್ಣ ತಮ್ಮ ನಾವು ಒಂದಾಗಿ ಸೇರಪಡೆ ಎಲ್ಲ ಇದು ಮಾಡ್ತದೆ ಸರ್, ಮಾಡ್ಕೊಂತ ಹೊಂಟಿವಿ ರೀ. ನೋಡ್ರಿ ಅಮರೇಶ್ ಅವರು, ಒಕ್ಕಲ್ತನ ಭಾಳ ಲಕ್ಷಣ ಆಗತ್ತಿದ್ರಿ, ಏನು ಲಾಭ ಇಲ್ಲ ಆಗ ಈಗ ಅಂತೇಳಿ ಜನ ರೈತರು ಹೇಳ್ತಿರ್ತಾರೆ. ಹೇಗೆ ಹೇಳಿ ನೀವೊಬ್ಬ ನೋಡ್ರಿ, ಈಗ ಪಪ್ಪಾಯ ತಕ್ಕೊಂದ್ರಿ, ಲಾಭ ಬಂತು, ಎಲ್ಲ ಮಾಡ್ಕೊಂದಿರಿ, ಒಕ್ಕಲ್ತನದಾಗ ನಿಜವಾಗ್ಲೂ ಲಾಭ ಇಲ್ವಾ? ಇದೇ ಸರ್, ಕಷ್ಟಪಡ್ಬೇಕು ಸರ್, ಕಷ್ಟಪಡ್ಬೇಕು, ದುಡ್ಡು ಹಾಕಿದ್ರೆ ಇದೇ ಸರ್, ಆದ್ರೆ ದುಡ್ಡು ಹಾಕ್ಬೇಕಲ್ಲ ಸರ್ ಅಷ್ಟು. ಹಾಂ ಸರ್, ಶಕ್ತಿ ಬೇಕು ಸರ್. ಆದ್ರೆ ಒಂದ್ಸಲ ಈಗ ಬಿತ್ತಂದ್ರೆ ಆಯ್ತು, ಹೋದ್ಸಲ 14-13 ಲಕ್ಷ ಖರ್ಚು ಮಾಡಿ ಸರ್, ನಮಗೆ ಟಾರ್ಗೆಟ್ ಬರೋದು 5 ಲಕ್ಷ ಬರ್ತಾ ಅನ್ಕೊಂಡಿದ್ದೆ. ಏನೋ ದೇವ್ರ ಪನೆಯಿಂದ ಕಣ್ಣು ತೆಗೆದ ಸರ್ ದೇವರು, ಏನೋ 21 ರೂಪಾಯಿ ರೇಟ್ ಸಿಕ್ತು, ಏನೋ ಒಂದು ಆಯ್ತು, ಎಲ್ಲ ಖರ್ಚು ಕಡೆಯಾಗ ಸರ್. ಅದು ಹೇಗೆ ಈಗ ಮಾಡ್ಲಿಕ್ಕೆ ನಿಮಗೆ ಇನ್ನೂ ಭೂಮಿ ಮಾಡ್ಕೋಬೇಕು, ತೋಟ ಮಾಡ್ಕೋಬೇಕು ಅಂತ ಖುಷಿ ಬರ್ತಾ ಇದೆ? ಖುಷಿ ಐತೆ ಸರ್, ಫುಲ್ ಖುಷಿ ಬರ್ತದೆ ಸರ್. ಏನೋ ಮಾಡ್ಬೇಕು ಅನಿಸ್ತದೆ ಸರ್, ಏನೋ ಖುಷಿ ಬರ್ತದೆ ಸರ್, ಮಾಡ್ಬೇಕು ಅನಿಸ್ತದೆ. ನಿಮ್ಮ ಸುಣಕಲ್ದಲ್ಲಿ ಯಾರು ಮತ್ತೆ ದಾಳಿಂಬೆ ಪಪ್ಪಾಯ ಮಾಡ್ಕೊಂಡಾರ ಎಲ್ಲ ಜನ? ಮಾಡಿದಾರೆ ಸರ್, ಬೇರೆ ಜನ ಮಾಡಿದಾರೆ ಸರ್, ಮಾಡ್ಕೊಂಡಿದ್ದಾರೆ ಸರ್. ತೋಟಗಳು ಆಗಕತ್ತೆ ಇತ್ತಾಗ? ಆಗಕತ್ತ ಸರ್, ಆಗಕತ್ತ ಸರ್. ಆದ್ರೆ ಸ್ವಲ್ಪ ನೀರಿಂದು ಸಮಸ್ಯೆ ಇದ್ರೆ ಆ ತೋಟನೇ ಮಾಡ್ತಾರೆ ಸರ್. ಪ್ರತಿಯೊಬ್ಬರು ಇಲ್ಲಿ ಬಂದು ನಾವು ತೋಟ ಮಾಡಕ್ ಮಾಡಿದ್ವಿ, ಏನ್ ಮಾಡ್ಬೇಕು ಈ ತರ ಹಂಗ ಕೇಳ್ತಾರೆ ಸರ್, ಕೇಳ್ತಾರ ಅವ್ರು. ನಾವು ಹೇಳ್ಬೇಕು ಸರ್ ಅವ್ರಿಗೆ ಮಾಹಿತಿ ಅವ್ರಿಗೆ ಎಲ್ಲ ಹೇಳಕ್ ಸರ್. ಒಬ್ರಿಗೊಬ್ರು ನಾವು ರೈತರಾದ್ರೆ ಆಗಿಲ್ಲ ಅಂದ್ರೆ ಮತ್ತೆ ಯಾರಾಗ್ತಾರೆ ಸರ್ ಅವ್ರಿಗೆ? ನಾವು ಹೇಳಿ ಕಳಿಸ್ತೀವಿ ಸರ್ ಅವ್ರಿಗೆ. ಒಟ್ಟಾರೆ ಅಮರೇಶ್ ಅವರೇ, ಶಾಲೆ ಅದು ಎಷ್ಟು ಓದಿರಿ ನೀವು? ಶಾಲೆ ಓದಿಲ್ಲ ಸರ್, 4ನೇ ಕ್ಲಾಸ್ಗೆ ಬಿಟ್ಬಿಟ್ಟಿವ್ರಿ ನಾವು. 4ನೇ ಕ್ಲಾಸ್ ಬಿಟ್ಟು ನಂತರ ಒಕ್ಕಲ್ತನಕ ನಿಂತ್ರೆ? ಇಲ್ಲ ಸರ್, ಸ್ವಲ್ಪ ಬೆಂಗಳೂರು ಹೋಗಿದ್ದೀವಿ ರೀ, ಬಂದು ಅಣ್ಣರು ಏನಂದ್ರು ಅದು ಯಾಕೆ ಆ ಕಡೆ ಬೆಂಗಳೂರು ಇಂಗ್ಳೂರು ಯಾಕೆ ಹೋಗ್ತಿ, ಇಲ್ಲೇ ಬಂದ್ಬಿಟ್ಟು ತೋಟ ಮಾಡ್ತೀನಿ ಇಲ್ಲೇ ಎದ್ಬಿಡು ಅಂತಂದ್ರೆ ಸರ್ ಅದಕ್ಕೆ ಅಲ್ಲಿ ಬಂದು ಇಲ್ಲೇ ತೋಟ ಮಾಡಿಕೊಟ್ರೆ ಅಣ್ಣ ಈಗೆಲ್ಲ ಮಾಡ್ಕೊಂಡು ಚಲೋ ಮಾಡ್ಕೊಂಡು ಹೊಂಟಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೊಂಟಿವಿ ಸರ್ ಎಲ್ಲ ಕರೆಕ್ಟಾಗಿ. ಒಳ್ಳೇದು ನೋಡ್ರಿ ಅಮರೇಶ್ ಅವರೇ, ನೀವೊಬ್ರು ಉದಾಹರಣೆ ಅಂತ ಹೇಳ್ಬೋದು. ಭಾಳಷ್ಟು ಮಂದಿ ಬೆಂಗಳೂರು, ಮೈಸೂರು, ಕಲ್ಕತ್ತಾ, ಗೋವಾ, ಬಾಂಬೆ ಎಲ್ಲ ಹೋಗ್ತಾರೆ, ಅಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ತಾರೆ.

ದೇಶದ ಹಲವು ಭಾಗಗಳಲ್ಲಿ ಕೋವಿಡ್ 19 ಸೋಂಕು ಪ್ರಕರಣಗಳು ಅತ್ಯಂತ ವೇಗವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಶ್ರೋತೃಗಳು ಜಾಗೃತರಾಗಿರಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಲಸಿಕೆ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡುತ್ತೇವೆ. ಜೊತೆಗೆ 15-18 ವರ್ಷ ವಯೋಮಾನದವರು ಸೇರಿದಂತೆ ಎಲ್ಲರೂ ಕೋವಿಡ್ ಲಸಿಕೆ ಪಡೆಯಲು ಸಹಕರಿಸಬೇಕು. ನೂತನ ರೂಪಾಂತರಿ ಒಮಿಕ್ರಾನ್ ಸೋಂಕು ಆತಂಕಕಾರಿ ವಿಚಾರವಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸುರಕ್ಷತೆಗಾಗಿ 3 ಸರಳ ಕ್ರಮಗಳನ್ನು ದಯವಿಟ್ಟು ಮುಂದುವರಿಸುವಂತೆ ಮನವಿ ಮಾಡುತ್ತೇವೆ. ಈ 3 ಸರಳ ಮಾರ್ಗಗಳೆಂದರೆ: 1. ಕಡ್ಡಾಯವಾಗಿ ಮುಖಗವಸು ಧರಿಸುವುದು. 2. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಕನಿಷ್ಠ 2 ಗಜ ದೂರ ನಿಲ್ಲುವುದು. 3. ಕೈ ಹಾಗೂ ಮುಖದ ನಿಯಮಿತ ಸ್ವಚ್ಛತೆಗೆ ಗಮನ ನೀಡುವುದಾಗಿದೆ.